ಯಾಕೆ ಕುಲಾತಿ ಪಡುವೆ ಎಲೆ ಮರುಳೆ, ಯಾಕೆ ಕುಲಾತಿ ಪಡುವೆ, ಯಾಕೆ ಕುಲಾತಿ ಪಡುವೆ ಎಲೆ ಮರುಳೆ, ಯಾಕೆ ಕುಲಾತಿ ಪಡುವೆ ಎಲೆ ಮರುಳೆ, ಯಾಕೆ ಕುಲಾತಿ ಪಡುವೆ. ಲೋಕ ಮೂರನು ಆಳ್ವ ಶ್ರೀನಿವಾಸನು ನಮ್ಮ ಸಾಕಲಾರದೆ ಬಿಡುವನೆ ಎಲೆ ಮರುಳೆ. ಲೋಕ ಮೂರನು ಆಳ್ವ ಶ್ರೀನಿವಾಸನು ನಮ್ಮ ಸಾಕಲಾರದೆ ಬಿಡುವನೆ ಎಲೆ ಮರುಳೆ, ಯಾಕೆ ಕುಲಾತಿ ಪಡುವೆ ಎಲೆ ಮರುಳೆ, ಯಾಕೆ ಕುಲಾತಿ ಪಡುವೆ. ಕಲ್ಲಿನಲ್ಲಿ ಹುಟ್ಟಿದ ಮಂಡೂಕಕ್ಕೆ ಅನ್ನ ಅಲ್ಲಿ ತಂದಿಡುವರಾರೋ. ಕಲ್ಲಿನಲ್ಲಿ ಹುಟ್ಟಿದ ಮಂಡೂಕಕ್ಕೆ ಅನ್ನ ಅಲ್ಲಿ ತಂದಿಡುವರಾರೋ. ಎಲ್ಲವನ್ನು ತೊರೆದಿರುವ ಅರಣ್ಯವಾಸಿಯನು ಅಲ್ಲಿ ಸಲಹದೆ ಬಿಡುವನೆ ಎಲೆ ಮರುಳೆ. ಎಲ್ಲವನ್ನು ತೊರೆದಿರುವ ಅರಣ್ಯವಾಸಿಯನು ಅಲ್ಲಿ ಸಲಗದೆ ಬಿಡುವನೆ ಎಲೆ ಮರುಳೆ, ಯಾಕೆ ಕುಲಾತಿ ಪಡುವೆ ಎಲೆ ಮರುಳೆ, ಯಾಕೆ ಕುಲಾತಿ ಪಡುವೆ. ಅಡವಿಯೊಳು ಹುಟ್ಟುವ ಮೃಗ ಜಾತಿಗಳಿಗೆಲ್ಲ ಬಿಡದೆ ತಂದಿಡುವರಾರೋ. ಅಡವಿಯೊಳು ಹುಟ್ಟುವ ಮೃಗ ಜಾತಿಗಳಿಗೆಲ್ಲ ಬಿಡದೆ ತಂದಿಡುವರಾರೋ. ಗಿಡದಿಂದ ಗಿಡಗಳಿಗೆ ಹಾರುವ ಪಕ್ಷಿಗೆ ಪಡಿಯ ನಳೆಯದೆ ಬಿಡುವನೆ. ಗಿಡದಿಂದ ಗಿಡಗಳಿಗೆ ಹಾರುವ ಪಕ್ಷಿಗೆ ಪಡಿಯ ನಳೆಯದೆ ಬಿಡುವನೆ ಎಲೆ ಮರುಳೆ, ಯಾಕೆ ಕುಲಾತಿ ಪಡುವೆ ಎಲೆ ಮರುಳೆ, ಯಾಕೆ ಕುಲಾತಿ ಪಡುವೆ. ನಾಲ್ಕು ಲಕ್ಷ ಜೀವರಾಶಿಗಳನ್ನು ಇಂಬಾಗಿ ಸಲಹುತಿಗನು. 84 ಲಕ್ಷ ಜೀವರಾಶಿಗಳನ್ನು ಇಂಬಾಗಿ ಸಲಹುತಿಗನು. ನಂಬು ಶ್ರೀ ಪುರಂದರ ವಿಠಲನ ಚರಣವನು ನಂಬಿದರೆ ಸಲಗದಿಗನೇ ಎಲೆ ಮರುಳೆ. ನಂಬು ಶ್ರೀ ಪುರಂದರ ವಿಠಲನ ಚರಣವನು ನಂಬಿದರೆ ಸಲಗದಿಹನೆ ಎಲೆ ಮರುಳೆ, ಯಾಕೆ ಕುಲಾತಿ ಪಡುವೆ, ಯಾಕೆ ಕುಲಾತಿ ಪಡುವೆ ಎಲೆ ಮರುಳೆ, ಯಾಕೆ ಕುಲಾತಿ ಪಡುವೆ ಎಲೆ ಮರುಳೆ, ಯಾಕೆ ಕುಲಾತಿ ಪಡುವೆ ಎಲೆ ಮರುಳೆ, ಯಾಕೆ ಕುಲಾತಿ ಪಡುವೆ ಎಲೆ ಮರುಳೆ, ಯಾಕೆ ಕುಲಾತಿ ಪಡುವೆ ಎಲೆ ಮರುಳೆ, ಯಾಕೆ ಕುಲಾತಿ ಪಡುವೆ.